ಕಾಲು ಮತ್ತು ಬಾಯಿಬೇನೆ ಲಸಿಕೆಯನ್ನು ಹಾಕಿ ಇದನ್ನು ವರ್ಷಕ್ಕೆ ಎರಡು ಸಲ ಕೊಡುವಂತಂದು ಅವರು ರೈತರಿಗೆ ಸಲಹೆ ನೀಡ್ತೇವೆ ಸರ್. ವರ್ಷಕ್ಕೆ ಎರಡು ಸಲ? ಹೌದು. ಡಾಕ್ಟರ್, ಈಗ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ನಾಯಿ ಸಾಕುವಂತಹ ಪ್ರಿಯರು ಜಾಸ್ತಿ, ಮನೆ ಮನೆಗಳಲ್ಲಿ ಸಾಕ್ತೀವಿ, ಇವರು ಯಾವ ರೀತಿ ಲಸಿಕೆಗಳನ್ನು ಹಾಕಿಸ್ಬೇಕು ಸರ್? ನಾಯಿಗೆ ಮುಖ್ಯವಾಗಿ ಎರಡು ಲಸಿಕೆಯನ್ನು ಹಾಕಿಸಬೇಕಾಗತ್ತೆ. ಅಂದ್ರೆ ಹುಚ್ಚು ನಾಯಿ ಕಡಿತ, ರಾಬಿಸ್. ಈ ರಾಬಿಸ್ ಅನ್ನೋ ರೋಗ, ಹುಚ್ಚು ನಾಯಿ ಕಡಿತ ಏನಿದೆಲ್ಲ, ಇದು ಬಹಳ ಡೇಂಜರ್ ರೋಗ ಸರ್. ಇದು ನಾಯಿ ಕಡಿತದಿಂದ ಬರ್ತದೆ. ಇವುಗಳಿಗೆ ಕನಿಷ್ಠ ವರ್ಷಕ್ಕೊಮ್ಮೆ ಆದರೂ ನಾಯಿಗಳಿಗೆ ಇದನ್ನ ರಾಬಿಸ್ ಲಸಿಕೆಯನ್ನು ಹಾಕಿಸಲೇಬೇಕು ಸರ್. ಈ ರಾಬಿಸ್ ಲಸಿಕೆಯನ್ನು ಸಹಿತ ಸರ್ಕಾರದಿಂದ ಮುಕ್ತವಾಗಿ ಯಾವುದೇ ಚಾರ್ಜ್ ಮಾಡಲಾರದೆ ಸಂಸ್ಥೆಗಳಿಂದ ನಮಗೆ ರಾಬಿಸ್ ಲಸಿಕೆಯನ್ನು ನೀಡ್ತಾರೆ ಸರ್. ಸರ್ಕಾರ ಒದಗಿಸ್ತೈತಿ. ರೈತ ಬಾಂಧವರು ಹೋಗಿ ಅಲ್ಲೇ ಅದನ್ನ ರಾಬಿಸ್ ಲಸಿಕೆಯನ್ನು ಮಾತ್ರ ಹಾಕಿಸ್ಕೋಬೇಕು. ಮತ್ತ ನಾಯಿಯ ಒಂದು ಆರೋಗ್ಯ ರಕ್ಷಣೆನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರ್ತೈತಿ. ಅದಕ್ಕೂ ಕೆಲವೊಂದು ರೋಗಗಳದ್ದು ವ್ಯಾಕ್ಸಿನ್ ಬರ್ತಾವ, ಮಿಕ್ಸ್ಡ್ ವ್ಯಾಕ್ಸಿನ್ ಬರ್ತೈತಿ, ಪಾರ್ವೋ ಅಂತ ವೈರಸ್ ಬರ್ತೈತಿ, ಆಮೇಲೆ ಕೆನೈನ್ ಡಿಸ್ಟೆಂಪರ್ ಅಂತ ಬರ್ತಾವು. ಇವನ್ನೆಲ್ಲ ಕೂಡಿಸಿದ್ದು ಒಂದು ಏಳು ರೋಗಗಳಿಗೆ ಕೂಡಿಸಿದ್ದು ಒಂದು ರಾಬಿಪುರ್ ಸೆವೆನ್ ಅಥವಾ ಬೇರೆ ಬೇರೆ ಟ್ರೇಡ್ ಮಾರ್ಕ್ನಲ್ಲಿ ಲಸಿಕೆಗಳು ಸಿಗ್ತಾವೆ. ಅದನ್ನು ಸಹಿತ ವರ್ಷಕ್ಕೊಮ್ಮೆ ಹಾಕಿಸೋದ್ರಿಂದ ನಾಯಿಗೆ ಬರುವ ರೋಗವನ್ನು ತಡೆಗಟ್ಟಬಹುದು, ಮತ್ತು ನಾಯಿಯಿಂದ ಹರಡತಕ್ಕಂಥ ರಾಬಿಸ್ ರೋಗವನ್ನು ಸಹಿತ ತಡೆಗಟ್ಟಬಹುದು. ಆದ್ದರಿಂದ ಈ ಲಸಿಕೆಯನ್ನು ಹಾಕುವುದು ಸಹಿತ ಬಹಳ ಅವಶ್ಯಕತೆ ಐತೆ ಸರ್. ಡಾಕ್ಟರ್, ನಾಯಿಯಲ್ಲಿ ಬರ್ತಕ್ಕಂಥ ಈ ರಾಬಿಸ್ ರೋಗ ಅಂದ್ರೆ ಯಾವುದೇ ಲಸಿಕೆಯನ್ನು ಹಾಕಿಸದೇ ಇರತಕ್ಕಂಥ ನಾಯಿಗೆ ರಾಬಿಸ್ ಬಂದಂತ ನಾಯಿ, ಸಪೋಸ್ ನಮ್ಮ ಸಾಕು ಪ್ರಾಣಿಗಳನ್ನ ಅಂದ್ರೆ ದನಕರಗಳಿಗೆ ಇರ್ಬೋದು, ನೀವು ಹೇಳಿದ್ರೀಗ ಹಂದಿ ಸಾಕಾಣಿಕೆ ಇರ್ಬೋದು, ಈ ಹಂದಿಗಳಿಗಾತು ಎಮ್ಮೆಗಳಿಗಾತು ದನಕರಗಳಿಗೆ ಕಡಿದಾಗ ರಾಬಿಸ್ ಬರ್ತಕ್ಕಂಥ ಲಕ್ಷಣ ಇದೇನಾ ಸರ್? ಸಾಕು ಪ್ರಾಣಿಗಳಲ್ಲಿ ರಾಬಿಸ್ ಬಂದಂತಹ ನಾಯಿ ಅಥವಾ ರಾಬಿಸ್ ರೋಗದಿಂದ ಪೀಡಿತವಾದಂತಹ ನಾಯಿ ಯಾವುದೇ ಜಾನುವಾರುಗಳಿಗೆ ಕಡಿದ್ರು ಅದರ ಜೊಲ್ಲು ಒಳಗೆ ಹೋತಪ್ಪ ಅಂದ್ರೆ, ಆ ಜೊಲ್ಲು ಏನಾದ್ರೂ ಕಾಂಟ್ಯಾಕ್ಟ್ ಬಂತು ಅಂದ್ರೆ, ಆ ಪ್ರಾಣಿಗೂ ಸಹಿತ ರೋಗ ಬರುವುದು ಖಚಿತ. ಈ ತರದ ಒಂದು ಸನ್ನಿವೇಶದಲ್ಲಿ ಈಗ ನಾವು ಹಂದಿಗಳನ್ನ ಸಾಕ್ತಾ ಇರ್ತೀವಿ, ತಾವು ಹೇಳದಂಗ ಕೋಣಗಳನ್ನ ಎಮ್ಮೆಗಳನ್ನ ಸಾಕೊಂಡು ಪಾಲನೆ ಮಾಡ್ತಾ ಇರ್ತೀವಿ, ಕಡದಂತ ಪ್ರಾಣಿಗಳಲ್ಲಿ ಮಾಂಸಕ್ಕಾಗಿ ಬಳಸ್ತಾರ, ಮಾಂಸಕ್ಕಾಗಿ ಬಳಸಿದಂತ ಸಮಯದಲ್ಲಿ ಮನುಷ್ಯರಿಗೆ ಹರಡ್ಬೋದಾ? ಒಂದು ಉತ್ತಮ ಕ್ವಶನ್ ಸರ್ ಇದು. ಇದು ಬಹಳಷ್ಟು ಜನರಿಗೆ ಜನರಲ್ಲಿ ಈ ಪ್ರಶ್ನೆ ಬರ್ತೈತಿ. ಯಾಕಂದ್ರೆ ಈಗ ಕಡದ ತಕ್ಷಣ ಆ ರೋಗದ ಲಕ್ಷಣಗಳು ಕಂಡು ಬರೋದಿಲ್ಲ, ಅದು ಕಡದಂತ ಜಾಗದ ಮೇಲೆ ಅದು ಇರತಕ್ಕಂಥ ವೈರಸ್ ಮೇಲೆ ಡಿಪೆಂಡ್ ಇರ್ತೈತಿ. ಈಗ ಯಾವುದೇ ಒಂದು ಜಾನುವಾರಿಗೆ ಈಗ ಮೂಗು ಕಿವಿ ಗಂಟ್ಲ ಅಥವಾ ಮೊಕ್ಕದ ಸುತ್ತಲೂ ಏನಾದರೂ ಆ ನಾಯಿ ಬಲವಾಗಿ ಕಚ್ಚಿತ್ತು, ಅದರ ಜೊಲ್ಲು ಅಲ್ಲೇ ಹೋಗಿತ್ತಪ್ಪ ಅಂದ್ರೆ, ಆ ಜಾನುವಾರುಗಳಿಗೆ ಈ ರಾಬಿಸ್ ರೋಗ ಬರುವುದು ಬಹಳ ಫಾಸ್ಟ್ ಆಗುತ್ತೆ. ನಿಯರ್ ಟು ಬ್ರೈನ್ ಅನ್ನೋ ಇದು ಇರ್ತದೆ, ಈ ಮೆದುಳು ಮತ್ತು ಈ ಮೆದುಳು ಬಳ್ಳಿಯ ಸುತ್ತಮುತ್ತಲು ಏನಾದರೂ ಕಡಿತಪ್ಪ ಅಂದ್ರೆ ಈ ರೋಗ ಬಹಳ ಫಾಸ್ಟ್ ಆಗಿ ಹರಡುತ್ತೆ. ಅಥವಾ ಕಾಲ ಬಾಲದ ಹತ್ರ ಏನಾದರೂ ಕಡಿತಂದ್ರೆ ಈ ತೀವ್ರತೆ ಸ್ವಲ್ಪ ಕಡಿಮೆ ಅಂದ್ರೆ ಕಡಿಮೆ ಬರ್ತೈತಿ, ಆದ್ರೆ ಕಡಿಮೆ. ಇದು ಕಡದ ತಕ್ಷಣ ಗೊತ್ತಾತಂದ್ರೆ ನಮಗೆ ಪೋಸ್ಟ್ ಬೈಟ್ ಅಂದ್ರೆ ಕಡದ ನಂತರ ಲಸಿಕೆ ಹಾಕಿಸುವ ಒಂದು ಅವಕಾಶನೂ ಐತಿ, ಜಾನುವಾರುಗಳಿಗೆ ಐತಿ, ಮನುಷ್ಯರಿಗೂ ಐತಿ. ಈಗ ಹೆಂಗ ಮನುಷ್ಯರಿಗೆ ಹೊಟ್ಟೆ ಸುತ್ತಲೂ ಮೊದ್ಲೇ ಕೊಡ್ತಿದ್ರು, ಈಗೆಲ್ಲ ಇಂಜೆಕ್ಷನ್ ಹೊರಗಡೆ ಮಾಡುವಂತ ಬಂದ್ಬಿಟ್ಟವು, ಭಯ ಪಡುವ ಅವಶ್ಯಕತೆನೇ ಇಲ್ಲ. ಅದೇ ರೀತಿ ನಾವು ಜಾನುವಾರುಗಳಿಗೆ ಕೊಡ್ತ ಪೋಸ್ಟ್ ಬೈಟ್ ಕಡದ ನಂತರ ಲಸಿಕೆ ಹಾಕ್ಸಿದ್ರೆ ಅದು ಜೀರೋ ಡೇದಾಗ ಒಂದು, ಥರ್ಡ್ ಡೇ 0, 3, 7, 14, 21, ಆಮೇಲೆ 90 ಡೇಸ್ ಒಂದು ಹಾಕಿಸ್ಬಿಟ್ರೆ, 5-6 ಲಸಿಕೆಗಳನ್ನ ಅವನ್ನ ಹಾಕಿಸ್ಬಿಟ್ರೆ ಪೋಸ್ಟ್ ಬೈಟ್ ಲಸಿಕೆಗಳನ್ನ ಹಾಕಿಸಿದಾಗ ಸಹಿತ ಈ ರೋಗ ಹರಡುವ ಒಂದು ಶಕ್ಯತೆ ಕಡಿಮೆ ಆಗ್ತದೆ. ಕಡಿಮೆ ಆಗ್ತೈತಿ. ಇವುಗಳನ್ನ ತಾವು ಹೇಳಿದಂಗ ಈ ಮಾಂಸಗಳನ್ನ ಪೂರ್ತಿ ರೋಗ ಬಂದಂತಹ ಜಾನುವಾರುಗಳನ್ನ ಬಳಸಬಾರದು, ಇವನ್ನ ಬಳಸಬಾರದು. ಅಥವಾ ಈಗ ಏನ್ರ ನಾವು ಸಸ್ಪೆಕ್ಟ್ ಆತಪ್ಪ ನಾಯಿ ಬಂದು ಕಡಿದು ಹೋತು, ಇದರ ಹಾಲು ಇದನ್ನ ಬಳಸುನೋ ಬೇಡ ಅಂತ ಇರ್ತತಿ. ಹಾಲನ್ನ ಚೆನ್ನಾಗಿ ಕುದಿಸಿ ಆರಿಸಿ ಉಪಯೋಗ ಮಾಡೋದ್ರಿಂದ ಈ ರೋಗ ಏನು ಆ ಹಾಲ್ನಾಗ ಕುದಿಸಿ ಆರಿಸಿದ ಹಾಲ್ನಾಗ ಆ ರಾಬಿಸ್ ವೈರಸ್ ಬದುಕುದಿಲ್ಲ. ಮತ್ತೆ ಈ ಮಾಂಸನ ಅಷ್ಟೇ, ಈಗ ನಾವು ಚೆನ್ನಾಗಿ ಬೇಯಿಸ್ಬಿಟ್ಟು ತಿಂದ್ಬಿಟ್ರೆ ಬರಂಗಿಲ್ಲ ಅಂತ ಹೇಳ್ಬೋದಲ್ಲ. ಅಲ್ಲ, ಒಂದು ವೇಳೆ ಏನಾಗತ್ತಂದ್ರೆ ಈಗ ರಾಬಿಸ್ ಸಿಂಪ್ಟಮ್ಸ್ ಚಾಲುವಾದ್ಮ್ಯಾಗ ಅದು ಸತ್ತಪ್ಪ ಅಂದ್ರೆ ಆ ಸತ್ತ ಜಾನುವಾರುವಿನ ಮಾಂಸವನ್ನು ಬಳಸುವುದು ಯೋಗ್ಯವಲ್ಲ. ಅದು ಏನೋ ನಮಗೆ ಗೊತ್ತಿಲ್ಲ, ಬಳಸ್ಯಾರಪ್ಪ ಅದು ಮಾಂಸವನ್ನು ನಾವು ಚೆನ್ನಾಗಿ ಕುದಿಸಿ ತಿಂದ್ರೆ, ಅದು ಕುದಿಸಿ ತಿನ್ನೋದ್ರಿಂದ ನಮ್ಮ ಈ ಭಾರತೀಯ ಸಂಸ್ಕೃತಿ ಪ್ರಕಾರ ಏನ್ ಅಡಿಗೆ ಮಾಡ್ತಾರಲ್ರಿ, ಏನ್ ಕುದಿಸಿ ಕುದಿಸಿ ತಿಂತಾರಲ್ಲ ಮಾಂಸವನ್ನ, ಇದರಿಂದ ಆಲ್ಮೋಸ್ಟ್ 99% ಯಾವ್ದೇ ಬ್ಯಾಕ್ಟೀರಿಯಾ ರೋಗ ಇರ್ಲಿ ವೈರಸ್ ಹೋಗಿರ್ಲಿ ಸತ್ತ ಹೋಗ್ತಾವ. ಆದ್ರೆ ಅದನ್ನ ನಾವು ಅಡ್ವೈಸ್ ಮಾಡೋದಲ್ಲ, ಅಂದ್ರೆ ಯೋಗ್ಯ ಅಲ್ಲ. ಯೋಗ್ಯ ಅಲ್ಲ ಅಂದ್ರೆ ಸಿಂಪ್ಟಮ್ಸ್ ಬರ್ತಿರ್ತೈತಿ ಅಥವಾ ತನ್ನ ತ್ರಾಸನ್ನ ಅದು ಹೊರಗೆ ಹಾಕ್ತಿರ್ತೈತಿ, ಅದರಿಂದ ಸತ್ತಂತ ಜಾನುವಾರುಗಳ ಮಾಂಸವನ್ನು ಬಳಸಿ ಆಹಾರಕ್ಕಾಗಿ ಬಳಸುವುದು ಯೋಗ್ಯವಲ್ಲ. ರೋಗದಿಂದ ಬಳಲಿರತಕ್ಕಂತಹ ಜಾನುವಾರುವಿನ ಮಾಂಸವನ್ನು ಉಪಯೋಗಿಸಬಾರ್ದು ಅಂತ ಕೇಳ್ತೇವೆ. ಡಾಕ್ಟರ್,

Bye.